ಅಧಿಕಾರಿಗಳು ಕೈಗಾರಿಕೋದ್ಯಮಿ ನಿವಾಸದಲ್ಲಿ ಪರಿಶೀಲನೆ. ಮೂಡಾಭೂ ಹಗರಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ವಿರುದ್ದ ಸ್ಥಳೀಯ ನ್ಯಾಯಾಲಯದಲ್ಲಿ ದೂರು ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಯಲ್ಲಿ ಇವತ್ತು ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ನಮ್ಮ ಕೃಷಿಕರು ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡದ ಕಾರಣಕ್ಕೆ ಹಾಗೂ ಮೌಲ್ಯವರ್ಧನೆಯನ್ನ ಮಾಡದ ಕಾರಣದಿಂದಾಗಿ ಇವತ್ತು ಲಾಭವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದಿದ್ದಾವೆ. ಆ ಸಂಶೋಧನೆಗಳು ಹೇಳುವಂಥದ್ದು ಏನು ಅಂದ್ರೆ, ಕೃಷಿಕರ ಒಂದು ಆದಾಯ ಏನಿದೆಯೋ ಅದು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ತಾವು ಬೆಳೆದಂತಹ ಆಹಾರ ಪದಾರ್ಥಗಳನ್ನ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ಒಳಪಡಿಸಬೇಕು. ಆ ಮೂಲಕ ಹೆಚ್ಚಿನ ಒಂದು ಆದಾಯವನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಸಂಶೋಧನಾ ವರದಿಗಳು ಹೇಳಿದ್ದಾವೆ. ಸಾಮಾನ್ಯವಾಗಿ ನಾವು ಗಮನಿಸಬಹುದು, ಒಂದು ಪಪ್ಪಾಯ ಹಣ್ಣನ್ನ ನಾವು 1 ಕೆಜಿ ತೂಗ್ತಕ್ಕಂತಹ ಹಣ್ಣನ್ನ 7-8 ರೂಪಾಯಿ ಹೆಚ್ಚಂತ ಅಂದ್ರೆ 15 ರೂಪಾಯಿಗೆ ಮಾರಾಟವನ್ನ ಮಾಡ್ತೇವೆ. ಅದೇ ಒಂದು ಹಣ್ಣನ್ನ ಕೊಯ್ದು ಮಾರಾಟವನ್ನ ಮಾಡಿದ್ರೆ ಅದರ 2 ಪಟ್ಟು ಲಾಭವನ್ನ ಮಾಡಬಹುದು ಅಂತ ಹೇಳಿ ಅನೇಕ ಕೃಷಿಕರು ಹೇಳಿದ್ದಾರೆ. ಇತ್ತೀಚೆಗೆ ಭೇಟಿಯಾದಂತಹ ಒಬ್ಬ ಕೃಷಿಕರು ಹೇಳ್ತಾ ಇದ್ರು, ಬೇಲವನ್ನ ನಾನು ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದೇನೆ, ಅದನ್ನ ಮಾರಾಟ ಮಾಡಿದ್ರೆ ಕೆಜಿಗೆ ಹೆಚ್ಚು ಅಂತ ಅಂದ್ರೆ 50 ರೂಪಾಯಿ ಸಂಪಾದನೆ ಆಗುತ್ತೆ, ಅದರಲ್ಲಿ ನಾವು ಪಾನಕ ಅಥವಾ ಜ್ಯೂಸ್ ಅನ್ನ ಮಾಡಿ ಮಾರಾಟ ಮಾಡಿದ್ರೆ 1 ಕೆಜಿ ಹಣ್ಣಿನಲ್ಲಿ 200 ರೂಪಾಯಿಗಿಂತಲೂ ಹೆಚ್ಚಿನ ಒಂದು ಆದಾಯವನ್ನ ಮಾಡಬಹುದು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಈ ಮಾತುಗಳ ಮೂಲಕ ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ನಾವು ತಿಳಿಬಹುದು. ಈ ನಿಟ್ಟಿನಲ್ಲಿ ಆಹಾರ ಸಂಸ್ಕರಣೆ ಅಂತ ಅಂದ್ರೆ ಏನು, ಮೌಲ್ಯವರ್ಧನೆ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು, ಅದರಿಂದ ಕೃಷಿಕರು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕಾಂಶ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರಾಮ್ಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಹಾರ ಸಂಸ್ಕರಣೆಯ ಬಗ್ಗೆ ನಾವು ಅಲ್ಲಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಆಹಾರ ಸಂಸ್ಕರಣೆ ಅಂತ ಅಂದ್ರೆ ಏನು? ಆಹಾರ ಸಂಸ್ಕರಣೆ ಅಂತಂದ್ರೆ ಮೂಲ ಆಹಾರ ಪದಾರ್ಥಗಳನ್ನ ಅಂದ್ರೆ ಕಚ್ಚಾ ಪದಾರ್ಥಗಳನ್ನ ಸೇವನೆಗೆ ಯೋಗ್ಯವಾಗುವಂತ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡುವುದಕ್ಕೆ ಸಂಸ್ಕರಣೆ ಅಂತ ಹೇಳ್ಬೋದು. ಸಂಸ್ಕರಣೆ ವಿವಿಧ ರೀತಿಯದ್ದಾಗಿರುತ್ತದೆ. ಪ್ರಾಥಮಿಕ ಸಂಸ್ಕರಣೆ ಅಂದ್ರೆ ಸ್ವಲ್ಪ ಪದಾರ್ಥಗಳನ್ನ ಶುಚಿಗೊಳಿಸೋದಿರಾಗಲಿ, ತಾವೀಗ ತಾನೇ ಹೇಳಿದ ಹಾಗೆ ಕತ್ತರಿಸಿ ಅದನ್ನ ಉಪಯೋಗಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ತಯಾರಿಸಿ ಮಾರಾಟ ಮಾಡೋದು, ಅದು ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳ್ಬೋದು. ಅದಲ್ಲದೆ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಹೆಚ್ಚಿನ ಉಷ್ಣಾಂಶದಲ್ಲಿ ಸಂಸ್ಕರಣೆ ಮಾಡೋದಿರ್ಬೋದು, ಅಥವಾ ತಂಪು ವಾತಾವರಣದಲ್ಲಿ ಅದನ್ನ ಇಡೋದಾಗ್ಲಿ, ಅಥವಾ ಕೆಡದಂತೆ ರಕ್ಷಿಸುವ ಲಭ್ಯ ಇರುತ್ತೋ ಆ ತರ ಪದಾರ್ಥಗಳನ್ನ ಸೇರಿಸೋದ್ರಿಂದ ಆಹಾರ ಪದಾರ್ಥಗಳನ್ನ ಕೆಡದಂತೆ ರಕ್ಷಿಸೋದು ಸಾಧ್ಯ ಆಗುತ್ತೆ. ಇದನ್ನ ನಾವು ಆಹಾರ ಸಂಸ್ಕರಣೆ ಅಂತ ಕರಿತೀವಿ. ಆಹಾರ ಸಂಸ್ಕರಣೆ ಅಗತ್ಯ ಏನಿದೆ ಇವತ್ತು? ಈಗ ಆಹಾರ ಏನಾಗ್ತಾ ಇದೆ, ಆಹಾರದ ಒಂದು ಮೂಲಭೂತ ಅಂಶ ಏನು ಅಂತಂದ್ರೆ ಅದು ಜಾಸ್ತಿ ದಿನ ಆಗಲಿ ಜಾಸ್ತಿ ಸಮಯ ಆಗಲಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮೂಲ ಕಾರಣ ಅದರಲ್ಲಿರುವಂತ ಸೂಕ್ಷ್ಮಾಣುಜೀವಿಗಳು ಏನು ಬೆಳೆಯುತ್ತೆ, ಬೆಳೆಯೋದ್ರಿಂದ ಅದರಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳಿಂದಾಗಿ ಆಹಾರ ತನ್ನ ಮೂಲ ಸ್ವರೂಪವನ್ನ ಕಳ್ಕೊಳ್ಳುತ್ತೆ. ಇದರಿಂದಾಗಿ ಅದು ಬಳಕೆಗೆ ಯೋಗ್ಯವಾಗಿರುವುದಿಲ್ಲ. ಮುಖ್ಯ ಉದ್ದೇಶ ಅಗತ್ಯ ಅಂತ ಹೇಳೋದಾದ್ರೆ ಆಹಾರ ಹೆಚ್ಚು ಕಾಲ ಅದನ್ನ ಕೆಡದೇ ಇರುವಂತ ರೀತಿಯಲ್ಲಿ ಅದನ್ನ ಇಡೋದಕ್ಕೆ ಸಾಧ್ಯ ಆಗೋದಾದ್ರೆ ಅದಕ್ಕೆ ಸಂಸ್ಕರಣೆ ಅಗತ್ಯ ಇದೆ. ಅದಲ್ಲದೆ ಆಹಾರದ ಗುಣಮಟ್ಟ ಕಾಪಾಡೋದ್ರ ವಿಷಯದಲ್ಲಿ ಆಗ್ಲಿ ಏನಾಗುತ್ತೆ, ಸೂಕ್ಷ್ಮಾಣುಗಳು ಬೆಳೆದಾಗ ಅದರಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ, ಆಹಾರದಲ್ಲಿ ಬದಲಾವಣೆಗಳಾಗುತ್ತೆ. ಇದರಿಂದ ಅದರ ಗುಣಮಟ್ಟ ಕಳ್ಕೊಳ್ಳುತ್ತೆ, ಪೌಷ್ಟಿಕಾಂಶ ನಾಶ ಆಗುತ್ತೆ, ಹೆಚ್ಚಿನ ಕಾಲ ಅದನ್ನ ಶೇಖರಣೆ ಮಾಡೋದಿಕ್ಕಾಗಲ್ಲ. ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಂಸ್ಕರಣೆ ಒಂದು ಮಾಡಬಹುದು. ಮೂಲ ಉದ್ದೇಶ ಅಂತಂದ್ರೆ ಅದನ್ನ ಹೆಚ್ಚಿನ ಕಾಲ ಶೇಖರಣೆ ಮಾಡೋದಕ್ಕೆ ಸಾಧ್ಯ ಆಗೋದು. ಈಗ ಒಂದು ಉದಾಹರಣೆಗೆ ತಗೊಳ್ಳೋದಾದ್ರೆ, ಈಗ ಹಾಲು ಆಗ ತಾನೆ ಕರೆದ ಹಾಲು ಒಂದು 3 ಗಂಟೆ ಒಳಗಡೆ ಅದು ಹಾಳಾಗೋಗುತ್ತೆ. ಅದನ್ನ ಪಾಶ್ಚೀಕರಣ ಮಾಡಿ ಕಡಿಮೆ ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿದಾಗ 2 ದಿವಸ ಇಡಬಹುದು. ಅದಕ್ಕೂ ಹೆಚ್ಚಿನ ಒಂದು ಶೇಖರಣಾ ಅವಧಿ ಬೇಕು ಅಂತಂದ್ರೆ, ಈಗ ಹೆಚ್ಚಿನ ಉಷ್ಣಾಂಶದಲ್ಲಿ ಅದನ್ನ ಪಾಶ್ಚೀಕರಿಸಿ ಸೂಕ್ಷ್ಮಾಣು ರಹಿತವಾದ ವಾತಾವರಣದಲ್ಲಿ ಅದನ್ನ ಪ್ಯಾಕ್ ಮಾಡಿ, ಈಗ ಟೆಟ್ರಾ ಪ್ಯಾಕ್ ನಲ್ಲಿ ಏನ್ ಸಿಗುತ್ತಲ್ಲ ಆ ತರ ಮಾಡಿದಾಗ ಏನಾಗುತ್ತೆ, 6 ತಿಂಗಳು ಅದನ್ನ ಕೆಡದೇ ಇರೋ ರೀತಿಯಲ್ಲಿ ಇಟ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಆಹಾರ ಸಂಸ್ಕರಣೆ ಹೆಚ್ಚಿನ ಆಹಾರ ಪದಾರ್ಥಗಳನ್ನ ಹೆಚ್ಚಿನ ಅವಧಿಯಲ್ಲಿ ಅದನ್ನ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದಷ್ಟು ಉದಾಹರಣೆಗಳನ್ನ ಈ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಹೇಳ್ಬಹುದು. ಈಗ ಹಾಲಿನ ಉತ್ಪನ್ನಗಳು, ಅನೇಕ ಹಾಲಿನ ಉತ್ಪನ್ನಗಳಿದೆ. ಹಾಲಿಂದ ಮೊಸರು ಮಾಡಬಹುದು, ಪನ್ನೀರ್ ಮಾಡಬಹುದು, ಚೀಸ್ ಅಂತ ಹೇಳ್ತೀವಿ, ವಿವಿಧ ರೀತಿಯ ಪೇಯಗಳನ್ನ, ಸುವಾಸಿತ ಹಾಲನ್ನ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಹಾಲಿನ ಮೌಲ್ಯವರ್ಧನೆ ಜೊತೆಗೆ ಸಂಸ್ಕರಣೆಯಿಂದಾಗಿ ಹೆಚ್ಚಿನ ರೀತಿಯ ಉತ್ಪನ್ನಗಳನ್ನ ತಯಾರಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದೆ. ವಿವಿಧ ರೀತಿಯ ಪದಾರ್ಥಗಳನ್ನ ತಯಾರಿಸಬಹುದು, ಹಾಗೇನೆ ಹಣ್ಣು ತರಕಾರಿಗಳಿಂದ, ತರಕಾರಿ ಅಂತ ತಗೊಂಡ್ರೆ ಶುಂಠಿ ಬದಲು ಶುಂಠಿ ಪೇಸ್ಟ್ ಮಾಡಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಈಗೇನು ಅತಿ ಸುಲಭವಾಗಿ ಬಳಸಬಹುದು ಅಂತ ಪದಾರ್ಥಗಳಿಗೆ ಅದನ್ನ ಪರಿವರ್ತನೆ ಮಾಡಿದಾಗ ಅದರ ಅನುಕೂಲಗಳು, ಲಾಭಗಳು, ಆದಾಯ ಎಲ್ಲ ಹೆಚ್ಚುತ್ತೆ. ಅದೇ ರೀತಿಯಲ್ಲಿ ಅನೇಕ ಧಾನ್ಯಗಳ ಉತ್ಪನ್ನಗಳನ್ನ ನಾವು ನೋಡ್ತೀವಿ. ಈಗ ರಾಗಿಯಿಂದ ಹಲವಾರು ರೀತಿಯ ಪದಾರ್ಥಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಈ ಬೇಕರಿ ಉತ್ಪನ್ನಗಳಿರ್ಬಹುದು, ಬಿಸ್ಕೆಟ್ ಇರ್ಬಹುದು, ಕೇಕ್ ಆಗಿರ್ಬಹುದು, ರಾಗಿ ಮಾಲ್ಟ್ ಇರ್ಬಹುದು, ಅದೇ ಆತರ ಅನೇಕ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ತಯಾರಿಸೋದ್ರಿಂದ ಲಾಭಗಳು ಬಹಳ ಇದೆ. ಹೀಗೆ ಸಂಸ್ಕರಣೆಯನ್ನ ಮಾಡುವ ಮೂಲಕ ನಾವು ಆಹಾರ ಪದಾರ್ಥಗಳು ಹಾಳಾಗದಂತೆ ತಡಿಬಹುದು, ಹೆಚ್ಚು ದಿವಸಗಳ ಕಾಲ ಬಾಳಿಕೆ ಬರುವ ಹಾಗೆ ಇಡಬಹುದು. ಬಹಳ ಮುಖ್ಯವಾಗಿ ಆಹಾರದಲ್ಲಿ ಏನು ಸತ್ವಾಂಶ ಇರುತ್ತೋ ಅದು ಕಾಲ ಕಳೆದಂತೆಲ್ಲ ಅದರ ಗುಣಮಟ್ಟವನ್ನ ಕಳೆದುಕೊಳ್ತಾ ಹೋಗುತ್ತೆ. ಅದಕ್ಕೆ ಕಾರಣಗಳು ಸಾಕಷ್ಟು ಇರುತ್ತೆ. ಆ ಗುಣಮಟ್ಟ ಹಾಳಾಗದ ಹಾಗೆ ಆಹಾರ ಪದಾರ್ಥಗಳಲ್ಲಿ ಸತ್ವವನ್ನ ಉಳಿಸುವ ನಿಟ್ಟಿನಲ್ಲಿ ಈ ಆಹಾರ ಸಂಸ್ಕರಣೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೆಲಸವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಬೇಗ ಹಾಳಾಗದ ಹಾಗೆ ಮತ್ತೆ ಗುಣಮಟ್ಟವನ್ನ ಕಳೆದುಕೊಳ್ಳದ ಹಾಗೆ ನಾವು ಕಾಪಾಡುವಂತಹ ಒಂದು ಕ್ರಮವನ್ನ ಆಹಾರ ಸಂಸ್ಕರಣೆ ಅಂತ ಹೇಳಿ ಕರಿತೇವೆ. ಈ ಆಹಾರ ಸಂಸ್ಕರಣೆಯ ಲಾಭಗಳನ್ನ ತಿಳಿಸ್ಕೊಡ್ಬಹುದಾ? ವಿವಿಧ ಲಾಭಗಳಿದೆ. ಒಂದು, ಆಹಾರದಲ್ಲಿ ವೈವಿಧ್ಯತೆಯನ್ನು ತರೋದು. ಈಗ ಒಂದೇ ರೀತಿಯ ಆಹಾರ ಪದಾರ್ಥಗಳನ್ನ ಸೇವಿಸೋದು ಬದಲು ವಿವಿಧ ರೀತಿಯ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರಿಸಬಹುದು. ಈಗ ತಾನೆ ಉದಾಹರಣೆಗಳನ್ನು ಹೇಳಿದ ಹಾಗೆ ಈಗ ಹಣ್ಣುಗಳಿಂದ ಜ್ಯೂಸ್ ಆಗಲಿ, ಜ್ಯಾಮ್ ಆಗಲಿ, ಜೆಲ್ಲಿ ಆಗಲಿ, ಆತರ ಅನೇಕ ರೀತಿಯ ಪದಾರ್ಥಗಳನ್ನ ತಯಾರಿಸೋದ್ರಿಂದ ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ, ಹೆಚ್ಚಿನ ಆದಾಯ ಬರುತ್ತೆ, ಉತ್ಪಾದಕರಿಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಆರೋಗ್ಯ ವರ್ಧಕ ಉತ್ಪನ್ನಗಳ ತಯಾರಿಕೆಯನ್ನು ಕೂಡ ಮಾಡಬಹುದು. ಈಗ ಯಾವುದೇ ಒಂದು ಕಾಯಿಲೆಯಿಂದ ಗುಣಮುಖರಾಗ್ತಾ ಇರೋರಿಗೆ ಒಂದು ರೀತಿಯ ನಿರ್ದಿಷ್ಟವಾದ ಪ್ರಮಾಣದ ಆಹಾರ ಆಗಲಿ, ನಿರ್ದಿಷ್ಟ ರೀತಿಯ ಆಹಾರ ಆಗಲಿ ಬೇಕಾಗತ್ತೆ, ಆತರ ಆಹಾರಗಳನ್ನು ತಯಾರಿಸಬಹುದು. ಈಗ ಎಲ್ಲಿ ಕೆಲವು ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಪೌಷ್ಟಿಕತೆಯಿಂದ ನರಳ್ತಾ ಇರೋರಿಗೆ ಅವರಿಗೆ ಅವಶ್ಯಕವಾದ ಪೋಷಕಾಂಶಗಳನ್ನ ಉಳ್ಳ ಆಹಾರವನ್ನ ತಯಾರಿ ಮಾಡಿ ಅವರಿಗೆ ಅನುಕೂಲ ಆಗುವ ರೀತಿಯನ್ನು ತಯಾರಿಸಬಹುದಾಗಿದೆ. ಈಗಾಗಲೇ ಹೇಳಿರೋ ಹಾಗೆ ಪ್ರಮುಖ ಲಾಭ ಶೇಖರಣಾ ಅವಧಿಯ ವಿಸ್ತರಣೆ, ಶೆಲ್ಫ್ ಲೈಫ್ ಅಂತ ಏನು ಹೇಳ್ತೀವಿ. ಆಹಾರ ಪದಾರ್ಥಗಳು ಅತಿ ಬೇಗ ಗುಣಮಟ್ಟವನ್ನ ಕಳೆದುಕೊಳ್ಳುತ್ತವೆ, ಹಾಳಾಗ್ತವೆ. ಹೆಚ್ಚಿನ ರೀತಿಯ ಸಂಸ್ಕರಣೆಗಳಲ್ಲಿ ಏನಾಗುತ್ತೆ, ಒಂದು ಹೆಚ್ಚಿನ ಉಷ್ಣಾಂಶಕ್ಕೆ ಪದಾರ್ಥಗಳನ್ನ ಕಾಯಿಸಿದಾಗ ಅದರಲ್ಲಿರುವ ಹಾನಿ ಉಂಟು ಮಾಡುವಂತಹ ಸೂಕ್ಷ್ಮಾಣುಗಳನ್ನ ನಾವು ನಿರ್ಮೂಲನೆ ಮಾಡ್ತೀವಿ. ಇದರಿಂದ ಪದಾರ್ಥ ಹಾಳಾಗೋದು ತಪ್ಪುತ್ತೆ. ಈಗ ಮುಂಚಿನ ಒಂದು ಉದಾಹರಣೆ ತಗೊಂಡ್ರೆ, ಈಗ 2 ದಿವಸ ಶೇಖರಣೆ ಮಾಡುವಂತಹ ಹಾಲು, ಪಾಶ್ಚೀಕರಿಸಿದ ಹಾಲು, ಅದನ್ನೇ USTP ಪ್ರೊಸೆಸ್ಡ್ ಅಂತ ಹೇಳ್ತೀವಿ, ಅಲ್ಟ್ರಾ ಹೈ ಟೆಂಪರೇಚರ್ ಪ್ರೊಸೆಸಿಂಗ್ ಅಂತ. ಹೆಚ್ಚಿನ ಒಂದು ಉಷ್ಣಾಂಶದಲ್ಲಿ ಕಾಯಿಸಿ ನಂತರ ಸೂಕ್ಷ್ಮಾಣುಗಳು ಇಲ್ಲದೇ ಇರುವಂತಹ ವಾತಾವರಣದಲ್ಲಿ ಅದನ್ನ ಪ್ಯಾಕ್ ಮಾಡಿದಾಗ 6 ತಿಂಗಳ ಮಟ್ಟಿಗೆ ಅದನ್ನ ಕೆಡದಂತೆ ಶೇಖರಿಸಬಹುದು. ಇದರಿಂದ ಇನ್ನೊಂದು ಲಾಭ ಏನು ಅಂತಂದ್ರೆ, ದೂರದ ಮಾರುಕಟ್ಟೆಗಳಿಗೆ ಹಾಲನ್ನ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗುಡ್ಡಗಾಡು ಪ್ರದೇಶ ಇರಬಹುದು, ಹಾಲು ಎಲ್ಲಿ ಲಭ್ಯವಿಲ್ಲದೆ ಇರುತ್ತೋ ಆ ತರ ಜಾಗಗಳಿಗೆ 15 ದಿವಸ 20 ದಿವಸ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಾದ್ರೂ ಇನ್ನೂ ಹೆಚ್ಚಿನ ಕಾಲದಲ್ಲಿ ಅದನ್ನ ಶೇಖರಣೆ ಮಾಡುವ ಸಾಧ್ಯತೆ ಇರೋದ್ರಿಂದ ಆತಹ ದೂರದ ಜಾಗಗಳಿಗೆ ಕೂಡ ಹಾಲನ್ನ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಕರಣೆ ಇನ್ನೊಂದು ಲಾಭ ಅಂತಂದ್ರೆ ಪೋಷಕಾಂಶಗಳ ರಕ್ಷಣೆ, ಪೋಷಕಾಂಶಗಳ ನಷ್ಟ, ಈಗ ಸೂಕ್ಷ್ಮಾಣುಗಳ ಬೆಳವಣಿಗೆಯಿಂದ ಆಗಬಹುದಾದಂತಹ ಬದಲಾವಣೆಗಳು ಅದನ್ನ ತಡೆಗಟ್ಟುವುದರಿಂದ ಪೋಷಕಾಂಶಗಳ ರಕ್ಷಣೆ ಕೂಡ ಆಗುತ್ತೆ, ಅದನ್ನ ವೃದ್ಧಿ ಕೂಡ ಮಾಡಬಹುದು. ಫೋರ್ಟಿಫಿಕೇಶನ್ ಅಂತ ನಾವೇನ್ ಹೇಳ್ತೀವಿ, ಈಗ ವಿಟಮಿನ್ಗಳಾಗ್ಲಿ ಖನಿಜಾಂಶಗಳನ್ನಾಗ್ಲಿ ಸೇರಿಸಿ ಆಹಾರ ಪದಾರ್ಥಗಳನ್ನು ತಯಾರಿಸಿದಾಗ ಅದರ ಅವಶ್ಯಕತೆ ಇರುವಂತ ಜನರಿಗೆ ಅದನ್ನ ತಲುಪಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆಹಾರದಲ್ಲಿನ ಗುಣಮಟ್ಟವನ್ನು ಕಾಪಾಡಬಹುದು. ಗುಣಮಟ್ಟ ನಷ್ಟ ಆಗೋದೇ ಈ ರೀತಿಯ ಬದಲಾವಣೆಗಳಿಂದ. ಸಂಸ್ಕರಣೆ ಮಾಡಿದಾಗ ನಷ್ಟಗಳನ್ನ ತಡೀಬಹುದು, ಗುಣಮಟ್ಟವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಹಾರದಲ್ಲಿನ ವ್ಯತ್ಯಾಸಗಳನ್ನ ಕಡಿಮೆ ಮಾಡಬಹುದು. ಈಗ ಹಾಲು ಸಂಸ್ಕರಣೆ ಮಾಡಿ ಅದನ್ನ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ವಿವಿಧ ರೀತಿಯ ಹಾಲುಗಳಿರುತ್ತೆ. ಈಗ ಟೋನ್ಡ್ ಮಿಲ್ಕ್ ಅಂತ ಉದಾಹರಣೆಗೆ ತಗೊಂಡ್ರೆ ಅದರಲ್ಲಿ 3% ಕೊಬ್ಬು ಇರುತ್ತೆ. ಅದು ಯಾವ ಟೋನ್ಡ್ ಮಿಲ್ಕ್ ಅನ್ನ ಎಲ್ಲಿ ತಗೊಂಡ್ರು ಕೂಡ ಅದರಲ್ಲಿ 3% ಕೊಬ್ಬು ಇರಲೇಬೇಕಾಗತ್ತೆ. ಅದರಲ್ಲಿ ವ್ಯತ್ಯಾಸ ಕೂಡ ಆಗೋಕ್ ಸಾಧ್ಯ ಇಲ್ಲ. ಅದೇ ನೀವು ನೇರವಾಗಿ ಅದನ್ನ ಖರೀದಿ ಮಾಡಿದಾಗ ಅದರಲ್ಲಿ ನೀರಿನಾಂಶ ಜಾಸ್ತಿ ಇರಬಹುದು ಅಥವಾ ಬೇರೆ ಪದಾರ್ಥಗಳನ್ನ ಸೇರಿಸಿರಬಹುದು. ಈ ತರ ವ್ಯತ್ಯಾಸಗಳಾಗೋ ಸಾಧ್ಯತೆ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಬಹುದು. ಇನ್ನೊಂದು ಉತ್ಪಾದಕರಿಗೆ ಆರ್ಥಿಕವಾದ ಒಂದು ಲಾಭ, ಈಗ ನೀವು ಬೇಲದ ಹಣ್ಣಿನ ಒಂದು ಒಳ್ಳೆ ಉದಾಹರಣೆ ಕೊಟ್ರಿ. ಅದೇ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ವಿವಿಧ ರೀತಿಯ ಪದಾರ್ಥಗಳನ್ನು ತಯಾರಿಸಿದಾಗ ಏನಾಗುತ್ತೆ, ಉತ್ಪಾದಕರಿಗೆ ಹೆಚ್ಚಿನ ಒಂದು ಲಾಭಾಂಶ ಬರುತ್ತೆ. ಈ ಸಂಸ್ಕರಣೆಗೋಸ್ಕರ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ, ಅದಕ್ಕೆ ಅವಶ್ಯಕವಾದ ಎಲ್ಲಾ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುತ್ತೆ, ಹೆಚ್ಚಿನ ಜನರಿಗೆ ಒಂದು ಕೆಲಸ ಮಾಡುವುದಕ್ಕೆ ಅವಕಾಶ ಸಿಗುತ್ತೆ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾದ ಒಂದು ಲಾಭ ಅಂದ್ರೆ ಗ್ರಾಹಕರಿಗೆ ಸುರಕ್ಷಿತವಾದ ಒಂದು ಆಹಾರವನ್ನ ತಲುಪಿಸಬಹುದು. ಅದರಲ್ಲಿ ರೋಗ ಉಂಟು ಮಾಡುವಂತ ಸೂಕ್ಷ್ಮಾಣುಗಳು ಇರುವುದಿಲ್ಲ. ಅದನ್ನೆಲ್ಲ ಹೆಚ್ಚಿನ ಉಷ್ಣಾಂಶದಲ್ಲಿ ಹಾಲನ್ನ ಅಥವಾ ಇತರೆ ಪದಾರ್ಥಗಳನ್ನ ಅದನ್ನ ಸಂಸ್ಕರಣೆ ಮಾಡಿದಾಗ ಈ ರೋಗ ಉಂಟು ಮಾಡುವಂತ ವಿವಿಧ ಸೂಕ್ಷ್ಮಾಣುಗಳನ್ನ ನಿರ್ಮೂಲನ ಮಾಡ್ತೀವಿ. ಇದರಿಂದ ಸುರಕ್ಷಿತವಾದ ಒಂದು ಪದಾರ್ಥವನ್ನ ಗ್ರಾಹಕರಿಗೆ ತಲುಪಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಈ ಸಂಸ್ಕರಣೆ ಮಾಡೋದ್ರಿಂದ ಇನ್ನೂ ಒಂದು ಹೆಚ್ಚಿನ ಲಾಭ ಅಂತಂದ್ರೆ ಆಹಾರ ಪೋಲಾಗುವುದನ್ನ ತಡೆಯಬಹುದಾಗಿದೆ. ಹೆಚ್ಚಿನ ಮಟ್ಟದಲ್ಲಿ ನಾಶ ಆಗ್ತಾ ಇರೋದನ್ನ ತುಂಬಾ ನೋಡಿದ್ದೀವಿ, ಕೇಳ್ಪಟ್ಟಿದ್ದೀವಿ. ಸಂಸ್ಕರಣೆ ಮಾಡದೇ ಇದ್ರೆ ಈಗ ಅತಿ ಸುಲಭವಾಗಿ ಮಾಡಬಹುದಾದಂತ ಒಂದು ವ್ಯವಸ್ಥೆ ಅಂತಂದ್ರೆ ಅದನ್ನ ಕಡಿಮೆ ಒಂದು ಉಷ್ಣಾಂಶದಲ್ಲಿ ಶೇಖರಣೆ ಮಾಡೋದು. ಯಾವುದೇ ಪ್ರೋಸೆಸಿಂಗ್ ಮಾಡದೇನೆ ಯಾವುದೇ ಬದಲಾವಣೆ ಆಗಬೇಕು ಅಂದ್ರೆ ಈ ಸೂಕ್ಷ್ಮಾಣುಗಳು ಬೆಳೆಯೋದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಉಷ್ಣಾಂಶ ಬೇಕಾಗುತ್ತೆ. ಆ ಉಷ್ಣಾಂಶಕ್ಕಿಂತ ಕಡಿಮೆ ಉಷ್ಣಾಂಶದಲ್ಲಿ ಆಹಾರಗಳನ್ನ ಶೇಖರಣೆ ಮಾಡಿದಾಗ ಈ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಇದರಿಂದ ಆಹಾರ ಪೋಲಾಗಿ ಹಾಳಾಗೋದನ್ನ ಕೂಡ ನಾವು ತಪ್ಪಿಸಬಹುದಾಗಿದೆ. ಹೀಗೆ ಈ ಆಹಾರ ಸಂಸ್ಕರಣೆಯನ್ನ ಮಾಡುವ ಮೂಲಕ ಇಷ್ಟೆಲ್ಲ ಲಾಭವನ್ನ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು, ಮತ್ತೆ ಲಾಭವನ್ನು ಕೂಡ ಮಾಡಿಕೊಳ್ಳಬಹುದು. ಈ ಒಂದು ನಿಟ್ಟಿನಲ್ಲಿ ಆಹಾರ ಸಂಸ್ಕರಣೆಯತ್ತ ಹೆಚ್ಚು ಒಲವನ್ನ ತೋರಿಸಬೇಕು. ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ತಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಂಸ್ಕರಣೆಯನ್ನ ಮಾಡುವ ಮೂಲಕ ಈ ಎಲ್ಲಾ ಲಾಭಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಈ ಆಹಾರ ಮೌಲ್ಯವರ್ಧನೆ ಅನ್ನುವಂಥದ್ದು, ಇದು ಕೂಡ ಇವತ್ತು ಒಂದು ರೀತಿ ಬಜ್ವರ್ಡ್ ಅಂತ ಹೇಳಿ ಹೇಳಬಹುದು, ಹೆಚ್ಚು ಇವತ್ತು ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದೆ. ಆಹಾರ ಮೌಲ್ಯವರ್ಧನೆ ಅಂತ ಅಂದ್ರೆ ಏನು? ಆಹಾರ ಮೌಲ್ಯವರ್ಧನೆ ಅಂತಂದ್ರೆ ಮೂಲ ಆಹಾರ ಪದಾರ್ಥಗಳನ್ನ ಸಂಸ್ಕರಣೆ ಮಾಡಿ ಹೆಚ್ಚಿನ ಮೌಲ್ಯವುಳ್ಳ ಹೊಸ ಉತ್ಪನ್ನಗಳನ್ನಾಗಿ ಅದನ್ನ ಪರಿವರ್ತನೆ ಮಾಡೋದು. ಈಗಾಗಲೇ ಅನೇಕ ಉದಾಹರಣೆಗಳನ್ನ ನಾವು ಈಗಾಗಲೇ ಮಾತಾಡಿದ್ದೇವೆ. ಈಗ ಟೊಮೆಟೊ ತಗೊಂಡ್ರೆ, ಟೊಮೆಟೊ ಒಂದು ಸೀಸನ್ ನಲ್ಲಿ ಏನಾಗುತ್ತೆ, ಬೆಲೆ ತುಂಬಾನೇ ಕೆಳಗ್ ಬಂದ್ಬಿಡುತ್ತೆ. ಇದರಿಂದ ಅನೇಕ ಬಾರಿ ನಾವು ನೋಡಿದ್ದೀವಿ ರೋಡ್ಗಳಲ್ಲಿ ಅದನ್ನ ಸುರಿದ್ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೆ ಮಾಡಿರೋ ಖರ್ಚು ಕೂಡ ಅವ್ರಿಗೆ ಗಿಡ್ತಾ ಇಲ್ಲ ಅನ್ನೋ ಒಂದು ಉದಾಹರಣೆಗಳನ್ನ ನಾವು ಅನೇಕ ಬಾರಿ ಪೇಪರ್ಗಳಲ್ಲಿ ಅದರಲ್ಲಿ ನೋಡಿರ್ತೀವಿ. ಅದರ ಬದಲು ಈ ಟೊಮೆಟೊನ ಈಗ ಕೆಚಪ್ ಆಗ್ಲಿ, ಜ್ಯಾಮ್ ಆಗ್ಲಿ, ಆತರ ಪದಾರ್ಥಗಳನ್ನ ಮಾಡುವುದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ. ಈ ರೀತಿ ಪೋಲಾಗೋದನ್ನ ಹಾಳಾಗೋದನ್ನ ಲಾಭ ತರುವಂತಹ ಪದಾರ್ಥಗಳನ್ನ ಪರಿವರ್ತನೆ ಮಾಡಿ ಹೆಚ್ಚಿನ ಮೌಲ್ಯವುಳ್ಳ ಪದಾರ್ಥಗಳನ್ನಾಗಿ ಪರಿವರ್ತನೆ ಮಾಡೋದ್ರಿಂದ ಉತ್ಪಾದಕರಿಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಅದೇ ರೀತಿ ಜ್ಯೂಸ್, ಜ್ಯಾಮ್, ಈಗ ಗೋಧಿಯಿಂದ ಬೇಕರಿ ಉತ್ಪನ್ನಗಳಾಗಲಿ, ಈಗ ನಮಗೆ ಅನೇಕ ರೀತಿಯ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನ ಸುಲಭವಾಗಿ ಉಪಯೋಗಿಸಲು ಸಾಧ್ಯವಾಗುವಂತಹ ಪದಾರ್ಥಗಳು ಅಂತ ಹೇಳ್ಬೋದು, ರೆಡಿ ಟು ಯೂಸ್ ಅಂತ. ಈಗ ಶುಂಠಿ ಬದಲು ಅಥವಾ ಬೆಳ್ಳುಳ್ಳಿ ಬದಲು ಶುಂಠಿ ಪೇಸ್ಟ್ ಮಾಡಿಕೊಟ್ಟಾಗ ಅದನ್ನ ಸುಲಭವಾಗಿ ಆಹಾರ ತಯಾರಿಕೆಯಲ್ಲಿ ಬಳಕೆ ಮಾಡಬಹುದು, ಅದರಿಂದ ಆಹಾರ ತಯಾರಿಕೆಯಲ್ಲಿನ ಅವಧಿ ಕೂಡ ಕಡಿಮೆ ಮಾಡಬಹುದು. ಈಗ ರೆಡಿ ಟು ಈಟ್ ಅಂತ ಪದಾರ್ಥಗಳು ಸಿಗುತ್ತೆ, ಪ್ಯಾಕೆಟ್ ಓಪನ್ ಮಾಡಿ ಅದನ್ನ ಸೇವಿಸುವಂತಹ ಪದಾರ್ಥಗಳು, ರೆಡಿ ಟು ಡ್ರಿಂಕ್ ಈ ಜ್ಯೂಸ್ಗಳು, ಹಾಗೆ ರೆಡಿ ಟು ಕುಕ್ ಇರಬಹುದು, ರೆಡಿ ಟು ಸರ್ವ್ ಪದಾರ್ಥಗಳು, ಈ ತರ ಅನೇಕ ಬಗೆಯ ಪದಾರ್ಥಗಳನ್ನ ತಯಾರಿಸಿದಾಗ ಏನಾಗುತ್ತೆ, ಮೌಲ್ಯವರ್ಧನೆಯಿಂದಾಗಿ ಹೆಚ್ಚಿನ ಆದಾಯ ಬರೋದು. ಒಂದು ಗ್ರಾಹಕರಿಗೆ ಒಂದು ಅವರಿಗೆ ಅವಶ್ಯಕವಾದ ರೀತಿಯಲ್ಲಿನ ಪದಾರ್ಥಗಳನ್ನು ತಯಾರಿಸಿ ಮಾಡಿಕೊಡೋದಕ್ಕೆ ಸಾಧ್ಯ. ಇದನ್ನ ನಾವು ಮೌಲ್ಯವರ್ಧನೆ ಅಂತ ಹೇಳಿ ಕರಿತೇವೆ. ಆಹಾರ ಮೌಲ್ಯವರ್ಧನೆಯ ಒಂದಷ್ಟು ಉದಾಹರಣೆಗಳನ್ನ ಹೇಳ್ಬೋದು ಸರ್. ಈಗಾಗಲೇ ಸಾಕಷ್ಟು ಉದಾಹರಣೆಗಳನ್ನ ಹೇಳಿದ್ವಿ. ಹಾಲಿಂದ ವಿವಿಧ ರೀತಿಯ ಪದಾರ್ಥಗಳನ್ನ, ಈಗ ಮೊಸರು, ಮಜ್ಜಿಗೆ, ಪನ್ನೀರ್ ಆಗಿರ್ಬೋದು. ಪನ್ನೀರ್ಗೆ ಈಗ ತುಂಬಾ ಒಂದು ಹೆಚ್ಚಿನ ಬೇಡಿಕೆ ಇದೆ. ಅತಿ ಸುಲಭವಾಗಿ ಮಾಡುವಂತ ಒಂದು ಪದಾರ್ಥ ಇದು. ಮನೆ ಮಟ್ಟದಲ್ಲಿ ಮಾಡಬಹುದು, ಒಂದು ಸ್ವಸಹಾಯ ಗುಂಪುಗಳಲ್ಲೇ ಅದನ್ನ ತಯಾರಿಸಿ ಮಾರಾಟ ಮಾಡೋದಾಗ್ಲಿ, ಅದೊಂದು ರೀತಿ. ಈಗ ತರಕಾರಿಗಳನ್ನ ಅಥವಾ ಸೊಪ್ಪು ತರಕಾರಿಗಳನ್ನ ಶುಚಿಗೊಳಿಸಿ ಅದನ್ನ ಅಡಿಗೆಗೆ ಬಳಕೆಗೆ ಸೂಕ್ತವಾದ ರೀತಿಯಲ್ಲಿ ಅದನ್ನ ಕತ್ತರಿಸಿ ಅದನ್ನ ಅಂಗಡಿಗಳಿಗೆ ಕೊಟ್ರೆ ಅಥವಾ ವಿವಿಧ ಸಂಸ್ಥೆಗಳಿಗೆ, ಈಗ ಕೇಟರಿಂಗ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಹೋಟೆಲ್ಗಳಿಗಿರ್ಬೋದು, ಸಮಾರಂಭಗಳಿಗಿರ್ಬೋದು, ಈ ತರ ಸರಬರಾಜು ಮಾಡೋದ್ರಿಂದ ಅವರಿಗೆ ಕೆಲಸ ಕಡಿಮೆ ಆಗುತ್ತೆ. ಒಂದು ಜೊತೆಗೆ ಹೆಚ್ಚಿನ ಒಂದು ಮೌಲ್ಯ ಕೂಡ ಅದಕ್ಕೆ ಸಿಗೋ ಸಾಧ್ಯತೆ. ಬೆಳೆದೇ ಇರೋ ವಸ್ತುಗಳನ್ನೆಲ್ಲ ಅದರಿಂದ ತೆಗೆದಿರ್ತೀವಿ, ಶುಚಿ ಮಾಡಿರ್ತೀವಿ, ಅದನ್ನ ಕತ್ತರಿಸಿ ಯಾವ ರೀತಿಯಲ್ಲಿ ಅದನ್ನ ಅಂತಿಮವಾಗಿ ಬಳಕೆ ಮಾಡ್ತಾರೋ ಅದೇ ಆ ರೀತಿಯಲ್ಲಿ ಅದನ್ನ ಕೊಟ್ಟಾಗ ಅದರಿಂದ ಹೆಚ್ಚಿನ ಒಂದು ಲಾಭ ಉತ್ಪಾದಕರಿಗೆ ಸಿಗುತ್ತೆ. ನಮ್ಮ ರೈತರ ವಲಯದಲ್ಲಿನೇ ಒಂದು ಒಳ್ಳೆಯ ಮಾತಿದೆ. ಏನು ಅಂತ ಹೇಳಿದ್ರೆ, ಈಗ ಹಾಲನ್ನ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ಹಾಲನ್ನ ಹಾಲಾಗಿಯೇ ಮಾರಾಟ ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಬರೋದಿಲ್ಲ. ಅದನ್ನ ಮೊಸರಾಗಿ ಪರಿವರ್ತನೆಯನ್ನ ಮಾಡಿ ಮೊಸರನ್ನ ಬೆಣ್ಣೆಯನ್ನ ಮಾಡುವ ಮೂಲಕ ಹೆಚ್ಚು ಲಾಭವನ್ನ ಮಾಡಿಕೊಳ್ಬಹುದು. ಸುಮಾರು ಈ ಹಾಲಿನಿಂದಲೂ ಕೂಡ ಈ ತರದ ಕೆಲಸಗಳನ್ನ ನಮ್ಮ ಕೃಷಿಕರು ಮಾಡ್ತಾರೆ. ಬೆಣ್ಣೆಯನ್ನ ಮಾರಾಟ ಮಾಡದೇ ಅದನ್ನು ತುಪ್ಪವನ್ನಾಗಿ ಪರಿವರ್ತನೆ ಮಾಡಿದಾಗ ಇನ್ನೂ ಹೆಚ್ಚಿಗೆ ಒಂದು ಲಾಭ ಬರುತ್ತೆ. ಇದು ಒಂದು ಮೌಲ್ಯವರ್ಧನೆಯ ಒಂದು ನಿಜವಾದಂತಹ ಮುಖ ಅನ್ನುವಂಥದ್ದು. ಮತ್ತೆ ಏನು ಮೊಸರು ಮಾಡಿ ಮಜ್ಜಿಗೆಯನ್ನ ಕಡಿತಾರೋ ಆ ಮಜ್ಜಿಗೆ ಮತ್ತೆ ನಮಗೆ ಉಳಿಯುತ್ತೆ, ಆ ಮೂಲಕನೂ ಕೂಡ ಲಾಭ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದು ಮೌಲ್ಯವರ್ಧನೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಲ್ಲ. ಆದ್ರೂ ಕೂಡ ಹೆಚ್ಚು ಹೇಗೆ ಲಾಭ ಮಾಡಬಹುದು ಅನ್ನುವುದಕ್ಕೆ ಇದೊಂದು ಬಹಳ ಒಂದು ಒಳ್ಳೆಯ ಉದಾಹರಣೆ ಅನ್ನುವಂಥದ್ದನ್ನ ಹೇಳ್ತಾ ಈ ಆಹಾರ ಮೌಲ್ಯವರ್ಧನೆಯ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಆರ್ಥಿಕ ಲಾಭ ಅತಿ ಮುಖ್ಯವಾದದ್ದು. ಈಗ ಮೂಲವಸ್ತು ರೀತಿಯಲ್ಲಿನೇ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಿದಾಗ ಸಿಗುವ ಮೌಲ್ಯಕ್ಕೂ, ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ತಯಾರಿಸಿ ಮಾರಾಟ ಮಾಡಿದಾಗ ದೊರೆಯುವಂತಹ ಲಾಭಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದರಿಂದ ಉತ್ಪಾದಕರ ಆದಾಯ ಅಂತೂ ಖಂಡಿತವಾಗಿ ಹೆಚ್ಚಳ ಆಗುತ್ತೆ. ಉದ್ಯೋಗ ಅವಕಾಶಗಳು, ಈ ಒಂದು ಎಲ್ಲ ಬಗೆಯ ಉತ್ಪನ್ನಗಳ ತಯಾರಿಕೆಗೆ ಬೇಕಾಗುವಂತ ಘಟಕಗಳನ್ನ ಸ್ಥಾಪಿಸಿದಾಗ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ದೊರಕುವಂತೆ ಮಾಡಬಹುದಾಗಿದೆ. ಪೋಷಣೆಯಲ್ಲಿ ಸುಧಾರಣೆ ಆಗುತ್ತೆ. ಪೋಷಕಾಂಶಗಳುಳ್ಳ ಪದಾರ್ಥಗಳನ್ನು ತಯಾರಿಸಿ ಗ್ರಾಹಕರಿಗೆ ಕೊಟ್ಟಾಗ ಅವರಿಗೆ ಅವಶ್ಯಕವಾದಂತಹ ಪೋಷಕಾಂಶಗಳು ಲಭ್ಯವಾಗಿ ಅವರಿಗೆ ಆರೋಗ್ಯಕ್ಕೆ ಸುಧಾರಣೆಗೆ ಇತರ ರೀತಿಯಲ್ಲಿ ಲಾಭ ಆಗುತ್ತೆ. ಈಗ ಸಂಸ್ಕರಣೆ ಮಾಡದೇ ಇರುವಾಗ ಆಗುತ್ತಿರುವ ನಷ್ಟ, ಆಹಾರ ಪೋಲಾಗೋದಾಗ್ಲಿ, ಲಾಭ ಇಲ್ಲ ಅಂತ ಅದನ್ನ ಎಸೆಯೋದಾಗ್ಲಿ, ಅದೆಲ್ಲ ಆಗ್ತಾ ಇರೋದು, ಅದನ್ನ ತಡೆಗಟ್ಟಬಹುದಾಗಿದೆ. ಮೌಲ್ಯವರ್ಧನೆ ಮಾಡಿದಾಗ, ಬೇರೆ ರೀತಿಯ ಪದಾರ್ಥಗಳನ್ನಾಗಿ ಪರಿವರ್ತನೆ ಮಾಡಿದಾಗ ಮೂಲ ಪದಾರ್ಥಕ್ಕೆ ಇಲ್ಲದೆ ಇರುವಂತ ಒಂದು ಬೇಡಿಕೆ ಈ ಪದಾರ್ಥಗಳಿಗೆ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಲಾಭ ಇರುತ್ತೆ, ನಷ್ಟ ಆಗೋದು ತಡೆಯುತ್ತೆ. ವಿವಿಧ ಬಗೆಯ ಆಹಾರಗಳನ್ನ ತಯಾರು ಮಾಡಬಹುದಾಗಿದೆ ಗ್ರಾಹಕರಿಗೆ. ಈಗ ವಿವಿಧ ಸಂದೇಶಗಳ ಮೂಲಕ ಅವರಿಗೆ ಹೆಚ್ಚಿನ ಒಂದು ಅರಿವು ಬಂದಿದೆ, ಯಾವ ರೀತಿ ಪದಾರ್ಥಗಳನ್ನ ನಾವು ಸೇವಿಸಬಹುದು, ಯಾವ ರೀತಿ ಪದಾರ್ಥಗಳನ್ನ ಸೇವಿಸಿದ್ರೆ ಅವರಿಗೆ ಅನುಕೂಲ ಆಗತ್ತೆ, ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಅವರಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಮಾರುಕಟ್ಟೆ ವಿಶ್ಲೇಷಣೆ ಮೂಲಕ ಕಂಡುಕೊಂಡು ಆ ರೀತಿಯ ಪದಾರ್ಥಗಳನ್ನ ತಯಾರಿಸಿದಾಗ ವಿವಿಧ ಬಗೆಯ ಆಹಾರ ತಯಾರು ಮಾಡೋದು ಒಂದು ಸಾಧ್ಯತೆ ಆಗತ್ತೆ. ಗ್ರಾಹಕರಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನು ಒದಗಿಸುವುದು ಒಂದು ಉದ್ದೇಶ. ಅದರ ಜೊತೆಗೆ ಈ ಬಗೆಯ ಪದಾರ್ಥಗಳನ್ನು ತಯಾರಿ ಮಾಡೋದ್ರಿಂದ ಉತ್ಪಾದಕರಿಗೆ ಕೂಡ ಹೆಚ್ಚಿನ ಒಂದು ಆದಾಯ ಬರುತ್ತೆ, ಮಾರುಕಟ್ಟೆ ವಿಸ್ತರಣೆ ಆಗುತ್ತೆ, ಹೆಚ್ಚಿನ ಲಾಭ ಅವರಿಗೆ ಖಂಡಿತ ಬರುತ್ತೆ. ಈ ರೀತಿ ಪದಾರ್ಥಗಳನ್ನು ತಯಾರು ಮಾಡಿದಾಗ ಹೆಚ್ಚಿನ ಒಂದು ಮಾರುಕಟ್ಟೆ ದೊರಕುವ ಸಾಧ್ಯತೆ ಇದೆ. ಈಗ ಅನೇಕ ಉತ್ಪನ್ನಗಳನ್ನ ಈಗ ನಾವು ಹೊರದೇಶಗಳಿಗೆ ಕೂಡ ಈಗ ನಾವು ರಫ್ತು ಮಾಡ್ತಾ ಇರೋದನ್ನ ಕಂಡುಕೊಂಡಿದ್ದೀವಿ. ಈಗ ಹಾಲಿನ ಉತ್ಪನ್ನಗಳು ತುಂಬಾ ಹೊರದೇಶಗಳಿಗೆ ರಫ್ತು ಆಗ್ತಾ ಇದೆ. ಇದೆಲ್ಲ ಮಾಡೋದ್ರಿಂದ ಉತ್ಪಾದನಾ ಶಕ್ತಿ ಒಂದು ಏರಿಕೆ ಆಗುತ್ತೆ, ಹೆಚ್ಚಿನ ಘಟಕಗಳ ಸ್ಥಾಪನೆ ಆಗುತ್ತೆ, ಆರ್ಥಿಕವಾಗಿ ಹೆಚ್ಚಿನ ಒಂದು ಲಾಭ ಜನರಿಗೆ, ಉತ್ಪಾದಕರಿಗೆ ಹಾಗೂ ಸರ್ಕಾರಕ್ಕೆ ಕೂಡ ಖಂಡಿತ ಆಗುತ್ತೆ. ಹೀಗೆ ಆಹಾರ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ಬಹಳ ಮುಖ್ಯವಾಗಿ ಆರ್ಥಿಕ ಲಾಭವನ್ನ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಬೇರೆ ಬೇರೆ ತರಹದ ಲಾಭವನ್ನ ವೈಯಕ್ತಿಕವಾಗಿಯೂ ಕೂಡ ಮಾಡಿಕೊಳ್ಳಬಹುದು, ಮತ್ತೆ ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದಲೂ ಕೂಡ ಅನುಕೂಲವನ್ನ ಮಾಡಬಹುದು ಅನ್ನುವಂಥದ್ದು. ಆಹಾರ ಸಂಸ್ಕರಣೆ ಆಗಿರಬಹುದು ಮತ್ತೆ ಮೌಲ್ಯವರ್ಧನೆ ಆಗಿರಬಹುದು, ಇದನ್ನ ನಾವು ಸುಮ್ಸುಮ್ನೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಆದಂತಹ ಕೆಲವೊಂದಷ್ಟು ತಂತ್ರಜ್ಞಾನಗಳು ಇದ್ದಾವೆ. ಈ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಬಳಕೆ ಆಗ್ತಾ ಇದೆ, ಎಷ್ಟು ಸಂಶೋಧನೆಗಳಾಗಿದ್ದಾವೆ ಅಂತೇಳಿ. ಬಹಳಷ್ಟು ಬದಲಾವಣೆಗಳಾಗಿದೆ. ಹಿಂದಿನ ಒಂದು ಕಾಲದಲ್ಲಿ ನಡೆಯುತ್ತಿದ್ದ ಚಟುವಟಿಕೆಗಳಿಗೂ ಈಗ ಆಗ್ತಿರುವಂತಹ ಚಟುವಟಿಕೆಗಳಿಗೂ ಗಮನಿಸಿದ್ರೆ ಈಗ ಹಾಲಿನ ಪಾಶ್ಚೀಕರಣ ಇರಬಹುದು. ಮುಂಚೆ ಏನಾಗ್ತಾ ಇತ್ತು, ಬರೀ ಪಾಶ್ಚೀಕರಣ ಆಗ್ತಾ ಇತ್ತು. ಈಗ ಟೆಟ್ರಾಪ್ಯಾಕ್ ಹಾಲು ಬರುವುದಕ್ಕಿಂತ ಮುಂಚಿನ ಒಂದು ಸಮಯವನ್ನು ತಗೊಂಡಾಗ 2 ದಿವಸಕ್ಕಿಂತ ಹೆಚ್ಚಿಗೆ ನಾವು ಅದನ್ನ ಶೇಖರಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ USD ಪ್ರೊಸೆಸಿಂಗ್ ಅಂತ ಏನು ಒಂದು ವಿಧಾನ ಲಭ್ಯವಿದೆ, USD ಪ್ರೊಸೆಸಿಂಗ್, ಆಮೇಲೆ ಅಸೆಪ್ಟಿಕ್ ಪ್ಯಾಕೇಜಿಂಗ್ ಅಂತ. ಇದರಿಂದ ಏನಾಗ್ತಾ ಇದೆ, ಹೆಚ್ಚಿನ ಒಂದು ಉಷ್ಣಾಂಶದಲ್ಲಿ ಹಾಲನ್ನು ಕಾಯಿಸಿದಾಗ ಹಾಲಿನಲ್ಲಿರುವ ಎಲ್ಲಾ ಸೂಕ್ಷ್ಮಾಣುಗಳು, ಅಂದ್ರೆ ಪಾಶ್ಚೀಕರಣದ ಮೂಲ ಉದ್ದೇಶ ರೋಗ ಉಂಟು ಮಾಡುವಂತಹ ಸೂಕ್ಷ್ಮಾಣುಗಳನ್ನ ನಾಶ ಮಾಡುದು, ಅದನ್ನ ಆಹಾರ ಸುರಕ್ಷತೆ ದೃಷ್ಟಿಯಿಂದ ಅದು ಬೇಕಾಗ್ತಾ ಇತ್ತು. ಈಗ ಸ್ಟರ್ಲೈಸೇಷನ್ ಆಗುತ್ತೆ, USD ಪ್ರೊಸೆಸಿಂಗ್ ಮಾಡಿದಾಗ ಸ್ಟರ್ಲೈಸೇಷನ್ ಆಗೋದ್ರಿಂದ ಹಾಲಿನಲ್ಲಿರುವಂತಹ ಎಲ್ಲಾ ಸೂಕ್ಷ್ಮಾಣುಗಳನ್ನ ನಿರ್ಮೂಲನೆ ಮಾಡೋದ್ರಿಂದ ಹಾಲು ಕೆಡದಂತೆ 6 ತಿಂಗಳ ಕಾಲ ಅದನ್ನ ಶೇಖರಿಸಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸಾಕಷ್ಟು ತಂತ್ರಜ್ಞಾನಗಳು ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಆಗಿದ್ದಾವೆ, ಅವುಗಳ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಇನ್ನು ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಯನ್ನ ಯಾಕೆ ನಮ್ಮ ಕೃಷಿಕರು ಮಾಡಲಿಕ್ಕೆ ಹಿಂಜರಿತಾರೆ ಅಂತ ಹೇಳಿದ್ರೆ, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲದೇ ಇರತಕ್ಕಂಥದ್ದು, ಜ್ಞಾನ ಇಲ್ಲದೇ ಇರತಕ್ಕಂಥದ್ದು, ಇದನ್ನ ಹೋಗಲಾಡಿಸಲಿಕ್ಕೆ ತರಬೇತಿಗಳು ಹೆಚ್ಚು ಸೂಕ್ತವಾಗಿ ಕೆಲಸವನ್ನ ಮಾಡ್ತವೆ. ಈ ನಿಟ್ಟಿನಲ್ಲಿ ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ತರಬೇತಿಗಳು ಎಲ್ಲೆಲ್ಲಿ ಲಭ್ಯ ಇರುತ್ತೆ? ಹೆಚ್ಚಿನ ಪ್ರಕಾರದಲ್ಲಿ ಈ ತರ ತರಬೇತಿಗೆ ಕಾರ್ಯಕ್ರಮಗಳನ್ನ ಆಗಾಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಮ್ಮಿಕೊಳ್ತಾ ಇರ್ತಾರೆ. ರೈತ ಬಾಂಧವರು ಅದರ ಮಾಹಿತಿಯನ್ನ ಪಡೆದುಕೊಂಡು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಬೇಕಾಗುವಂತಹ ಸೌಲಭ್ಯಗಳ ಬಗ್ಗೆ ಅಥವಾ ಮಾಹಿತಿಯನ್ನ ಖಂಡಿತ ಪಡೆದುಕೊಳ್ಳಬಹುದು. ಅದೇ ರೀತಿ ಕೃಷಿ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರುತ್ತೆ, ಅದರ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಕೂಡ ಭಾಗವಹಿಸಬಹುದು. ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಕೂಡ ಸಾಕಷ್ಟು ಪರಿಣಿತರಿದ್ದಾರೆ. ಇತ್ತೀಚೆಗೆ ಒಂದು ಇನ್ಕ್ಯುಬೇಷನ್ ಸೆಂಟರ್, ಕೇಂದ್ರ ಸರ್ಕಾರದ ಆಹಾರ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಆಹಾರ ಸಂಸ್ಕರಣಾ ಉದ್ಯೋಗಾಲಯದ ವತಿಯಿಂದ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಒಂದು ಸ್ಥಾಪಿಸಲಾಗಿದೆ. ಅದರಲ್ಲಿ ತೆಂಗಿನ ಮತ್ತು ಶುಂಠಿಯ ಉತ್ಪನ್ನಗಳ ತಯಾರಿಕೆಗೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದೇವೆ. ಅಲ್ಲಿ ಕೂಡ ಬಂದು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ರೈತ ಬಾಂಧವರು ಬಂದು ಅದರನ್ನು ಸ್ವತಃ ಹೇಗೆ ಅದು ಪರಿವರ್ತನೆ ಆಗುತ್ತೆ, ಹೇಗೆ ವಿವಿಧ ತೆಂಗು ಮತ್ತು ಶುಂಠಿಯ ವಿವಿಧ ಉತ್ಪನ್ನಗಳನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ಅದರನ್ನ ತಿಳ್ಕೊಬಹುದಾಗಿದೆ. ಅಲ್ಲಿ ತರಬೇತಿಯನ್ನು ಕೂಡ ಪಡ್ಕೋಬಹುದಾಗಿದೆ. ಈ ರೀತಿ ಅನೇಕ ಕಾರ್ಯಕ್ರಮಗಳು ಇದೆ. ಅದನ್ನ ಕೆವಿಕೆಗಳಲ್ಲಿ ಈ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಗಾಗ ನಡೆಸ್ತಾನೆ ಇರ್ತಾರೆ. ಅಲ್ಲಿ ಇದ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಆಹಾರ ಪದಾರ್ಥಗಳು ಮೂಲ ಸ್ಥಿತಿಯಲ್ಲಿದ್ದಾಗ ಅದರಿಂದ ಸಿಗುವ ಲಾಭವಾಗಲಿ ಅಥವಾ ಆದಾಯವಾಗಲಿ ತುಂಬಾ ಕಡಿಮೆ. ಹೆಚ್ಚಿನ ಮಟ್ಟದಲ್ಲಿ ಈಗ ಪ್ರಾಥಮಿಕ ಸಂಸ್ಕರಣೆ ಇರಬಹುದು, ಹೆಚ್ಚಿನ ಉಷ್ಣಾಂಶದಲ್ಲಿ ಕಾಯಿಸೋದಾಗಲಿ ಆ ತರ ಮಾಡದೇನೆ ಶುಚಿಗೊಳಿಸಿ ಸರಿಯಾಗಿ ಅದನ್ನ ಒಂದು ಮಟ್ಟದಲ್ಲಿ ಅದನ್ನ ಗ್ರಾಹಕರಿಗೆ ಒದಗಿಸಿದಾಗ ಸಾಕಷ್ಟು ಹೆಚ್ಚಿನ ಒಂದು ಆದಾಯನ ಪಡಿಬಹುದಾಗಿದೆ. ಈಗ ಸೊಪ್ಪು ತರಕಾರಿಗಳನ್ನ ಹಾಗೆ ಮಾರಾಟ ಮಾಡೋದ್ರ ಬದಲು ತರಕಾರಿನ ಶುಚಿಗೊಳಿಸಿ ಅದರಲ್ಲಿ ಇರುವಂತಹ ಕಸ ಕಡ್ಡಿ ಕಲ್ಮಶಗಳನ್ನ ತೆಗೆದ್ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಗ್ರಾಹಕರಿಗೆ ಕೊಟ್ಟಾಗ ಹೆಚ್ಚಿನ ಒಂದು ಆದಾಯನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಲಾಭವನ್ನು ಖಂಡಿತ ಕೃಷಿಕರು ಹಾಗೂ ಉತ್ಪಾದಕರು ಪಡೆದುಕೊಳ್ಳಬಹುದಾಗಿದೆ. ಒಳ್ಳೆದು ಡಾಕ್ಟರ್ ಸಿ ರಾಮ್ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಆಹಾರ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಯಿಂದ ಹೇಗೆ ನಾವು ಆರ್ಥಿಕವಾಗಿ ಸದೃಢರಾಗಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕಾಂಶ ವಿಭಾಗದ ಪ್ರಾಧ್ಯಾಪಕರಾದ ಡಾ ಸಿ ರಾಮ್ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಭ್ಯಾಸಗಳ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆಹಾರ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಶ್ವನಾಥ ಅಂಗಡಿ ಅವರೊಂದಿಗಿನ ಸಂದರ್ಶನವನ್ನು ಆಲೋಚಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರಾ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ.

ರುಚಿಯಮ್ಮಿ ರಂಗ ರಂಗ ನಂದ ಅಳ್ಳಿಗಿರಿ ರಂಗ ನಂದ ಹೊಂಗೆ ನೆರಳಿನಿದ್ದ ಸುಖವಮ್ಮಿ ರಂಗ ರಂಗ ನಂದ ಅಳ್ಳಿಗಿರಿ ರಂಗ ನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತನವ